ನಿಟ್ಟನಲ್ಲಿ ರಾಜ್ಯದಲ್ಲಿ ಮೊದಲ ಕೃತಕ ಹೃದಯ ಕಸಿ ಯಶಸ್ವಿ ಶಸ್ತ್ರಚಿಕಿತ್ಸೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ 27ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳೋಣ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ನಿವೃತ್ತ ಗಡಿ ಭದ್ರತಾ ಪಡೆಯ ಯೋಧರಾದ ತುಳಸಿರಾಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಇತ್ತೀಚೆಗೆ ಅವರು ನಿವೃತ್ತರಾಗಿದ್ದಾರೆ. ಅವರು ಸೇವೆಯಲ್ಲಿ ಇರುವಾಗಲೂ ಕೂಡ ಕೃಷಿಯ ಬಗ್ಗೆ ಪ್ರೀತಿಯನ್ನ ಇಟ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ರು. ಈಗ ಕೃಷಿಯನ್ನ ಮುಂದುವರೆಸಿಕೊಂಡು ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕೃಷಿಯ ಮೇಲೆ ಯಾಕೆ ಇಷ್ಟು ಪ್ರೀತಿ, ಕೃಷಿಯಲ್ಲಿ ಏನೆಲ್ಲ ವೈವಿಧ್ಯತೆಯನ್ನ ಅವರು ಮಾಡಿದ್ದಾರೆ, ಕೃಷಿಯಿಂದ ಹೇಗೆ ಗಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಎಂಡಿ ತುಳಸಿರಾಮ್ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ತುಳಸಿರಾಮ್ ಅವರೇ. ನಮಸ್ಕಾರ ಸರ್. ತುಳಸಿರಾಮ್ ಅವರೇ, ತಮಗೆ ಎಷ್ಟು ವಯಸ್ಸು? ಸರ್ ನನಗೆ ಈಗ 50 ವರ್ಷ ಆಗಿದೆ. 50 ವರ್ಷ ಆಯ್ತು. ಇತ್ತೀಚೆಗಷ್ಟೇ ತಾವು ನಿವೃತ್ತರಾದವರಲ್ವಾ? ಹೌದು ಸರ್. ಗಡಿ ಭದ್ರತಾ ಪಡೆನ ಯಾವಾಗ ಸೇರಿದ್ರಿ? ಸರ್ ನಾನು ಆಗಸ್ಟ್ 28 1998 ಗಡಿ ಭದ್ರತಾ ಪಡೆ ಸೇರಿದ್ದೆ ಸರ್. ಎಲ್ಲಿ ಸೇರಿದ್ರಿ? ಸರ್ ಆಕ್ಚುಲಿ ನಾನು ಸೇರಿದ್ದು ಬೆಂಗಳೂರಲ್ಲೇ, ಬಟ್ ನಾನು ಆಸ್ ಎ ರೇಡಿಯೋ ಆಪರೇಟರ್ ಮತ್ತೆ ಹೊಸದಾಗಿ ಭರ್ತಿಯಾಗಿ ನಾನು ಜಮ್ಮುಲಿ ಸೇರಿದೆ ಸರ್. ಜಮ್ಮುನಲ್ಲಿ ಮೊದಲ ಕೆಲಸ ಪ್ರಾರಂಭ? ಹೌದು, ಜಮ್ಮುಲೇ ಮೊದಲ ಕೆಲಸ ಪ್ರಾರಂಭ ಮಾಡಿದೆ ಆಸ್ ಎ ರೇಡಿಯೋ ಆಪರೇಟರ್. ಆಪರೇಟರ್ ಆಗಿ ಏನು ಓದಿದ್ರಿ ಅದಕ್ಕಿಂತ ಮೊದಲು? ಸರ್ ನಾನು ಇಲ್ಲಿ ಹಾಸನಲ್ಲೇ ಓದಿದ್ದು, ಹಾಸನ ವಿಜ್ಞಾನ ಕಾಲೇಜಲ್ಲಿ ಓದಿದ್ದೆ. ನಾನು BSc ಕಂಪ್ಲೀಟ್ ಮಾಡಿದ್ದೆ. ನಂತರವೇ ನಾನು ಸೈನ್ಯ ಸೇರ್ಬೇಕು ಅಂತ ಒಂದು ಏಮ್ ಇಟ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋಗಿ ನಾನು ಉದ್ಯೋಗ ಪತ್ರಿಕೆ ಯಾವಾಗಲೂ ಓದ್ತಾ ಇದ್ದೆ. ಅದರಲ್ಲಿ ಯಾವಾಗಲೂ ನಾನು ಸೇನೆದೇನೆ ಕಾಲಮ್ನ ಹೆಚ್ಚಾಗಿ ನೋಡ್ತಾ ಇದ್ದೆ. BSc ಮುಗಿಸಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿದ್ದೆ. ನಮ್ಮ ಸಿಸ್ಟರ್ ಅಲ್ಲಿದ್ರು, ಅವ್ರ ಜೊತೆ ಇದ್ದಾಗ ನನಗೆ ಇದು ಕಾಲ್ ಆಗಿತ್ತು, ಆಸ್ ಎ ರೇಡಿಯೋ ಆಪರೇಟರ್ ಅಂದ್ರೆ 10th+2 ಸೈನ್ಸ್ ಆಗಿರೋರಿಗೆ ಅಂತ ಕಾಲ್ ಮಾಡಿದ್ರು. ಅದನ್ನ ನೋಡ್ಬಿಟ್ಟು ನಾನು ಸೀದಾ ಗಡಿ ಭದ್ರ ಪಡೆಗೆ ಹೋಗಿ, ಯಲಹಂಕದಲ್ಲಿ ನಮ್ಮ ಗಡಿ ಭದ್ರ ಪಡೆಯ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ನಾನು ಜಾಯ್ನ್ ಆದೆ ಸರ್. ಈ ಒಂದು ಮಿಲಿಟರಿಗೆ ಸೇರಲೇಬೇಕು ಅಂತ ಹೇಳಿ ಮೊದಲಿಂದ ಆಸೆ ಇತ್ತು ಅಂತ ಹೇಳಿ? ಹೌದು ಹೌದು. ಹೇಗೆ ಪ್ರಾರಂಭ ಆಯ್ತು ಈ ಆಸೆ, ಯಾಕಷ್ಟು ಆಸಕ್ತಿ ನಿಮ್ಗೆ? ಸರ್ ನನಗೆ ಆಸಕ್ತಿ ಅಂದ್ರೆ ನಾನು ವಿದ್ಯಾಭ್ಯಾಸ ಮಾಡೋಗ್ಲೂ ಕೂಡ ನನಗೆ ಈ NCC ಇಂದ ಸೇನೆಗೆ ಸೇರ್ಬೇಕು ಅಂತ ನನಗೆ ಒಲವು ಬಂತು. ಯಾಕೆಂದ್ರೆ ನಾನು ಸುಮಾರು 6 ವರ್ಷ ಕಾಲ NCC ಅಲ್ಲಿ ಸುಮಾರು ಎ ಸರ್ಟಿಫಿಕೇಟ್, ಬಿ ಸರ್ಟಿಫಿಕೇಟ್ ಮತ್ತೆ ಲಾಸ್ಟ್ ಸಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಮೂರನ್ನು ನಾನು ಕಂಪ್ಲೀಟ್ ಮಾಡಿದೆ. ಮೂರು ಕಂಪ್ಲೀಟ್ ಆದ್ಮೇಲೆ ನನಗೆ ಸೇನೆ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗೋಯ್ತು. ಮತ್ತೆ ನಾನು ಸೇನೆ ಒಳಗೆ ಜಾಬ್ ಮಾಡಬೇಕು ಅಂತ ಒಂದು ಆಸೆ ಹುಟ್ಕತ್ತು. ಆದ್ರೂ ನನಗೆ ಸ್ವಲ್ಪ ನಾನು ಮನೆ ಕಡೆ ವ್ಯವಸಾಯ ಮಾಡ್ಕೊಂಡಿದ್ದೆ, ವ್ಯವಸಾಯ ಮಾಡ್ಕೊಂಡು ಪ್ಯಾರಲಲ್ ವಿದ್ಯಾಭ್ಯಾಸದ ಜೊತೆಗೆ ವ್ಯವಸಾಯ ಮಾಡ್ತಾ ಇದ್ದೆ. ಅದ್ರ ಒಳಗೂ ಕೂಡ NCC ಸೇರಿದ್ರಿಂದ ನನಗೆ ಸೇನೆಗೆ ಸೇರ್ಲೇಬೇಕು ಅಂತ ಒಂದು ಒಲವು ಬಂತು. ಈ ಕಡೆ ವ್ಯವಸಾಯನೂ ಮಾಡಬೇಕು, ಸೇನೆಗೂ ಸೇರ್ಬೇಕು ಮತ್ತೆ ಮನೆ ತೊಂದರೆಗಳನ್ನು ನೀಗಿಸ್ಬೇಕು ಅಂದ್ರೆ ನಾನು ಜಾಬ್ ಮಾಡ್ಲೇಬೇಕು ಯಾವ್ದಾರು ಒಂದು. ಅದಕ್ಕೋಸ್ಕರ ಸರ್ ನಾನು ಹುಡುಕಿದ್ದೆಲ್ಲ ಸರ್ ಸೇನೆಲ್ಲೇ ಜಾಬ್ ಹುಡುಕಿದ್ದು. ಸೇನೆ ಬಿಟ್ರೆ ಯಾವ ಕಾಲಮನ್ನು ಜಾಬ್ ಹುಡುಕೇ ಇಲ್ಲ ಇಲ್ಲಿವರೆಗೂ. ನಾನು ಫಸ್ಟ್ ಒಂದೇ ಸಲ ನಾನು ಹೋಗಿ ಬರ್ತೀಯ ಅದೇ ಅದು ಸೇನೆಗೆ ಬರ್ತೀಯ ಅದೇ ಸರ್. ನಿಮ್ಮ ಪ್ರೈಮರಿ ಸ್ಕೂಲು ಹೈಸ್ಕೂಲು ಇದೆಲ್ಲ ಎಲ್ಲಿ ಓದಿದ್ರಿ ಸರ್? ನಾನು ಹಾಸನಲ್ಲೇ ಸುಮಾರು ಮೂರನೇ ಕ್ಲಾಸ್ ವರ್ಗೂ ನಾನು ಹಳ್ಳಿಲಿ ಓದ್ದೆ. ನಂತರ ಸರ್ ನಾಲ್ಕನೇ ಕ್ಲಾಸಿಗೆ ಬಂದು ನಾನು ಇಲ್ಲಿ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಮ್ದೊಂದು ಮಿಡ್ಲ್ ಸ್ಕೂಲ್ ಇತ್ತು ಅಲ್ಲಿ ಜಾಯ್ನ್ ಆದೆ. ನಾಲ್ಕನೇ ಕ್ಲಾಸಿಂದ ಸರ್ ನಾನು ಕಾಲೇಜ್ ಮುಗಿಯೋವರೆಗೂ ಲಾಸ್ಟ್ ನಾನು ಸರ್ಕಾರಿ ವಿಜ್ಞಾನ ಕಾಲೇಜ್ ಹಾಸನ ಇಲ್ಲಿ ನನ್ನ ಬಿಎಸ್ಸಿ ಮುಗಿಸ್ಬಿಟ್ಟು ಆಮೇಲೆ ಸರ್ ಅದೇ ವರ್ಷ ಮತ್ತೆ ನಾನು ಸೈನ್ಯಕ್ಕೆ ಸೇರಿದೆ ಸರ್. ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ತಂದೆ ಸರ್ ರೈತರ ವ್ಯವಸಾಯನೇ ಮಾಡ್ತಾ ಇದ್ವಿ ನಾವೆಲ್ಲ ಮನೇಲಿ. ವ್ಯವಸಾಯದ ಜೊತೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ಎನ್ಸಿಸಿ ಸೇರಿದೆ ಅಂತ ಹೇಳಿದ್ರಲ್ಲ, ಹೌದು. ಯಾವಾಗ ಸೇರಿದ್ರಿ ಮತ್ತೆ ಹೇಗೆ ಸೇರಿದ್ರಿ? ಯಾಕೆ ಅಂತ ಅಂದ್ರೆ ಕಾಲೇಜಲ್ಲಿ ಹೇಳ್ತಾರೆ ಹಿಂಗಿದೆ ಒಂದ್ ಸೇರ್ಕೊಳ್ಳಿ ಅಂತ ಹೇಳಿ, ಆದ್ರೂ ಕೂಡ ಎಲ್ಲ ಮಕ್ಕಳು ಸೇರೋದಿಲ್ಲ, ನೀವ್ ಯಾಕೆ ಸೇರ್ಕೊಂಡ್ರಿ? ಸರ್ ಅದು ಕಾಲೇಜಿಗೆ ಬರೋಕೆ ಮುಂಚೆ ಹೈಸ್ಕೂಲ್ ಅಲ್ಲೂ ಎನ್ಸಿಸಿ ಇದೆ, ಅಲ್ಲಿ ಎ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಎರಡು ವರ್ಷ ನಾನು ಎನ್ಸಿಸಿ ಮಾಡ್ಲೇಬೇಕು. ನನಗೆ ಮೊದಲಿಂದ ಥೋಡ ಸ್ವಲ್ಪ ಸೈನ್ಯದ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ಎನ್ಸಿಸಿ ಒಂದು ಅಟ್ರಾಕ್ಷನ್ ಆಯ್ತು ನನಗೆ, ಆಕರ್ಷಣೆ ಅಲ್ಲಿ. ಮತ್ತೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಏನಾದ್ರು ಒಂದು ಸ್ಪೆಷಲ್ ಆಗಿ ನಾನು ಮಾಡ್ಲೇಬೇಕು, ವಿದ್ಯಾಭ್ಯಾಸದ ಜೊತೆಗೆ ಏನಾದ್ರು ಒಂದು ಆ ತರ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ನಾನು ಸ್ಪೋರ್ಟ್ಸ್ ಅಲ್ಲಿದ್ದೆ, ಸ್ಪೋರ್ಟ್ಸ್ ಅಲ್ಲಿ ನನ್ನದು ಮೇನ್ ಗೇಮ್ ಬಂದು ಕ್ರಾಸ್ ಕಂಟ್ರಿ ಓಡ್ತಾ ಇದ್ದೆ, ಜೊತೆಗೆ ಖೋಖೋ ಆಡ್ತಾ ಇದ್ದೆ. ಖೋಖಲ್ಲಿ ನಾನು 3 ವರ್ಷ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ. ನಾನು ಮೈಸೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲ್ ಆದೆ. ನಾನು ಕ್ಯಾಪ್ಟನ್ ಕೂಡ ಆಗಿದ್ದೆ. ನಮ್ಮ ಸರ್ಕಾರಿ ಸೈನ್ಸ್ ಕಾಲೇಜಿಂದ ನನಗೆ ಸನ್ಮಾನವನ್ನು ಮಾಡಿದ್ರು ಆ ವೇಳೆ. ಅದೇ ಸರ್ ಎನ್ಸಿಸಿ ಸಿವಿಲ್ ಸರ್ಟಿಫಿಕೇಟ್ ನ ನನ್ನ ವಿದ್ಯಾಭ್ಯಾಸದ ಜೊತೆಗೆ ಪ್ಯಾರಲಲ್ಲಿಗೆ ತಗೊಂಡೋದೆ. ಅದನ್ನು ಮುಗಿಸಿದ ತಕ್ಷಣ ನಾನು ಮತ್ತೆ ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ಬಿ ಗ್ರೇಡ್ ಮತ್ತೆ ಸಿ ಗ್ರೇಡ್ ಎರಡು ಮುಗಿಸ್ದೆ. ಅಷ್ಟೊತ್ತಿಗೆ ನಂದು ಡಿಗ್ರಿನೂ ಮುಗೀತು. ಡಿಗ್ರಿ ಮುಗಿದ್ಮೇಲೆ ನಾನು ಸೈನ್ಯ ಸೇರಿದೆ. ಈ ಕಾಲೇಜ್ನಲ್ಲಿ ಆಗ್ಲಿ ಅಥವಾ ಹೈಸ್ಕೂಲಲ್ಲಾಗ್ಲಿ ಎನ್ಸಿಸಿಯಲ್ಲಿ ಇರುವಾಗ ಸೇನೆಯನ್ನ ಸೇರಬೇಕು ಅನ್ನೋದಕ್ಕೆ ಏನೆಲ್ಲ ಪ್ರೇರೇಪಣೆಗಳು ಸಿಗುತ್ತೆ, ಹೇಗೆ ನೀಡ್ತಾರೆ ಅದನ್ನ? ಸರ್ ಎನ್ಸಿಸಿಯಲ್ಲಿ ನಮ್ದು ಮೇನ್ ಉದ್ದೇಶನೇ ಸೈನ್ಯದ ಬಗ್ಗೆನೇ ಅವರು ಟೀಚ್ ಮಾಡೋದು. ಯಾವ್ದು ನಾನು ಆಕ್ಚುಲಿ ATC ಕ್ಯಾಂಪು ಮತ್ತೆ ನನ್ನ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪು, ಅಲ್ಲಿಂದ ನನ್ನ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪು ಮತ್ತೆ ರಿಪಬ್ಲಿಕ್ ಡೇ ಕ್ಯಾಂಪ್ಗಳು ಅಪ್ ಟು ನಾನು ಒಬ್ಬ ರಿಪಬ್ಲಿಕ್ ಡೇ ಕ್ಯಾಂಪ್ಗೆ ಅವ್ನು ಸೆಲೆಕ್ಟ್ ಆಗಬೇಕು ಅಂದ್ರೆ ಡೆಲ್ಲಿಗೆ ಆಕ್ಚುಲಿ ಮೊದಲು ನಮಗೆ ಕ್ರಿಟೇರಿಯಾ ಇದ್ದಿದ್ದು 5 ಕಿಲೋಮೀಟರ್ನ 21 ನಿಮಿಷದೊಳಗೆ ಓಡಲೇಬೇಕು. ಆ ಎಬಿಲಿಟಿ ಇದ್ರೆ ಮಾತ್ರ ಅವನು ಅಲ್ಲಿವರೆಗೂ ಹೋಗಕ್ಕೆ ಸಾಧ್ಯ. ಯಾಕಂದ್ರೆ ಗಂಟೆಗಟ್ಟಲೆ ಪೆರೇಡ್ ಮಾಡಿಸ್ತಾರೆ ಟ್ರೈನಿಂಗ್ ಕೊಡುವಾಗ. ಆ ಗಂಟೆಗಟ್ಟಲೆ ಮನುಷ್ಯ ಅವನು ಫಿಸಿಕಲಿ ಫಿಟ್ ಇದನ್ನೋ ಇಲ್ಲ ಅಂತ ಟೆಸ್ಟ್ ಮಾಡೋಕೆ ನಮಗೆ 21 ನಿಮಿಷದಲ್ಲಿ 5 ಕಿಲೋಮೀಟರ್ ನಾವು ಓಡಲೇಬೇಕಾಗಿತ್ತು. ಅದನ್ನ ಇಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರನ್ನ ಬಂದು ಕಳ್ಸೋರು ಮೈಸೂರದು. ನಮ್ದು ಕಾಂಟಿಜೆಂಟ್ ಬಂದು ಮೈಸೂರು ಕಾಂಟಿಜೆಂಟ್ ಕಳ್ಸೋರು, ಅಲ್ಲಿ ಸೆಲೆಕ್ಟ್ ಆದ್ರೆ ಕರ್ನಾಟಕ ಅಂಡ್ ಗೋವಾ ಕಾಂಟಿಜೆಂಟ್ ಸೇರ್ಕೊಳ್ಳು, ಅಲ್ಲಿಂದ ನಾವು ನೆಕ್ಸ್ಟ್ ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕೆ ಡೆಲ್ಲಿಗೆ ಹೋಗು. ಸರ್ 3 ವರ್ಷದಿಂದ ಲಗಾತಾರ ಟ್ರೈ ಮಾಡಿದ್ದೆ ಕಂಟಿನ್ಯೂ ಆಗಿ. ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ಮೈಸೂರು ಕಾಂಟಿಜೆಂಟ್ ಅಲ್ಲೇ ಮತ್ತೆ ನಾನು ಡೆಲ್ಲಿವರೆಗೂ ಹೋಗಕ್ಕಾಗ್ಲಿಲ್ಲ. 3 ವರ್ಷ ಟ್ರೈ ಮಾಡಿಬಿಟ್ಟು ಮೈಸೂರಿಂದಾನೆ ವಾಪಸ್ ಬಂದಿದ್ದೆ. ಬಿಎಸ್ಸಿ ಯಾವ್ಯಾವ ವಿಷಯ ಓದಿದ್ರಿ? ಸರ್ ನಾನು ಆಕ್ಚುಲಿ CBZ ಅಂತ, ಅದ್ರ ಜೊತೆಗೆ ಒಂದು CZS ಅಂತಾನು ಬರುತ್ತೆ. CBZ ಅಲ್ಲಿ ಒಂದು CZS ಕೆಮಿಸ್ಟ್ರಿ ಜುವಾಲಜಿ ಅಂಡ್ ಸೆರಿಕಲ್ಚರ್ ರೇಷ್ಮೆ ಎಲ್ಲ. ಅದು ಸ್ವಲ್ಪ ಅವಾಗ ಸ್ಕೋಪ್ ಇತ್ತು ರೇಷ್ಮೆ ಎಲ್ಲ ಬಗ್ಗೆ ತಿಳ್ಕೊಬೇಕು ಅಂತ, ಸ್ವಲ್ಪ ಜಾಸ್ತಿ ಗ್ರೇಡ್ ಇದೆ ಅಂತ ಏನೋ ಯಾರೋ ಹೇಳಿದ್ರು. ಅದಕ್ಕೋಸ್ಕರ ನಾನು CZ ಆರಿಸ್ಕೊಂಡೆ. ಅದಕ್ಕಿಂತ ಮುಂಚೆ ನಂಗೆ ಕೃಷಿ ಬಗ್ಗೆ ಆಸಕ್ತಿ ಇತ್ತು ಮನೇಲಿ. ಸರ್ ಮೇನ್ ನಮ್ಮ ರೈತರು ಅಂದ್ಮೇಲೆ ನಮ್ ಮೇನ್ ಉದ್ಯೋಗ ಬಂದು ಕೃಷಿನೇ ತಾನೆ. ಕೃಷಿನೇ ಅನ್ನೋ ನಮ್ದು ಫಸ್ಟ್ ಪ್ರಿಫರೆನ್ಸ್. ಚಿಕ್ಕದ್ರಿಂದ ಹುಟ್ಟಾಗಿಂದ ನಾವು ಭೂಮಿನೇ ನೋಡಿರೋರು. ಅದಕ್ಕೆ ಕೃಷಿ ಬಗ್ಗೆ ಒಲವು ಬಂತು ಹೊರತು ನಾನು ಸರಿ ಕೆಲಸ ತಗೊಂಡ್ಮೇಲೆ ಕೃಷಿ ಬಗ್ಗೆ ಬಂದೆ ಇಲ್ಲ. ನಾನು ರೇಷ್ಮೆಲ್ಲಿ ಏನೋ ಸಾಧನೆ ಮಾಡ್ಲಿಲ್ಲ. ಬಾಲ್ಯದಲ್ಲಿ ಏನೇನೋ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರಿ? ಸರ್ ಬಾಲ್ಯದಲ್ಲಿ ಅದೇ ತಂದೆ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭಿಸ್ತು ಕೃಷಿ ಮಾಡಕ್ಕೆ. ಸರ್ ಇನ್ನೇನು ನಮ್ಮ ಆಸನ ರೈತರಿಗೆಲ್ಲ ಗೊತ್ತಾಯಿದೆ, ಮೆಕ್ಕೆಜೋಳ, ಆಲೂಗಡ್ಡೆ, ಕಬ್ಬು, ರಾಗಿ, ಭತ್ತ ಮತ್ತೆ ಬೇಳೆಕಾಳುಗಳ ಜೊತೆಗೆ ಇದೆ ಅಲ್ವಾ ನಮ್ ಮೇನ್ ಕೃಷಿ ಬಂದು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ. ಇವಾಗಿಲ್ಲ ಬಿಡಿ, ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಈಗೆಲ್ಲ ಶುಂಠಿನ ಮೇನ್ ಕ್ರಾಪ್ ಮಾಡ್ಕೊಬಿಟ್ಟಿದ್ದಾರೆ. ರೇಟ್ ಸಿಕ್ಕಿದ್ರಂತೂ ಹಾಸನ ಡಿಸ್ಟಿಕ್ ಪೂರ್ತಿ ಶುಂಠಿನೇ ಆಗುತ್ತೆ. ಬಟ್ ರೇಟ್ 1 ವರ್ಷ ಆತರ 1 ವರ್ಷ ಈ ತರ ಆಗಿರೋದ್ರಿಂದ ಶುಂಠಿನ ಬೆಳಿಬೇಕೋ ಬೇಡ ಅನ್ನೋದು ರೈತರಿಗೆ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಯಾಕಂದ್ರೆ 1 ವರ್ಷ ರೇಟ್ ಸಿಗುತ್ತೆ, 4 ವರ್ಷ ಸಿಗಲ್ಲ. ಅದರಿಂದ ರೈತರಿಗೆ ತುಂಬಾ ತೊಂದರೆ ಸಿಗಾಕ್ಬಿಟ್ಟವ್ರೆ ಶುಂಠಿ ಹಾಕಕ್ ಹೋಗಿ ಸಲ ಎಲ್ಲ. ನಮ್ಮ ಮೇನ್ ಕ್ರಾಪ್ ಬಂದು ಅದನ್ನೇ. ನಾನು ಸೈನ್ಯದಲ್ಲಿದ್ರು ಕೂಡ ಶುಂಠಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ 3 ವರ್ಷ ನಾನು ಶುಂಠಿ ಹಾಕಿದ್ದೆ. ಬಟ್ ನಾನು ಲಾಭ ಪಡೆಯಕ್ ಆಗ್ಲಿಲ್ಲ ಅದರಲ್ಲಿ. ಹೌದು, ಅಲ್ಲಿಂದ ಬಂದು ನಾನು ಸರ್ ಈ ಮೆಕ್ಕೆಜೋಳ ಇವೆಲ್ಲ ಸರ್ ಕಮರ್ಷಿಯಲ್ ಕ್ರಾಪ್ ಅಲ್ಲ, ಅಲ್ಲ ಬೇಕೇ ಬೇಕು. ಹಾಗಂತ ಎಲ್ಲರೂ ಕಮರ್ಷಿಯಲ್ ಕ್ರಾಪ್ ಹೋದ್ರೆ ಹೊಟ್ಟೆಗೆ ಏನ್ ತಿನ್ಬೇಕಾಗುತ್ತೆ? ನಾವು ರಾಗಿ, ಜೋಳ, ಭತ್ತ, ಗೋಧಿ ಬೆಳಿಲೇಬೇಕಾಗುತ್ತೆ. ಬಟ್ ನಾನು ಆರಿಸ್ಕೊಂಡಿದ್ದೆ ಗೊತ್ತಾ, ನನಗೆ ಆಕ್ಚುಲಿ ಇವೆಲ್ಲ ಬೆಳೆಯಕ್ ನನ್ನ ಹತ್ರ ಟೈಮ್ ಇರಲಿಲ್ಲ, ಯಾಕಂದ್ರೆ ನಾನು ಸೈನ್ಯದಲ್ಲಿ ಇದ್ರಿಂದ ರಾಗಿ ಭತ್ತ ಇವೆಲ್ಲ ಬೆಳೆಯೋದ್ರಿಂದ ನನಗೆ ಅಂದ್ರೆ ಹೆಚ್ಚು ಕೆಲಸ ಇರುತ್ತೆ, ಅಲ್ಪಾವಧಿ ಬೆಳೆಗಳು ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆಲ್ಲ ಬರ್ಬೇಕಾಗುತ್ತೆ, ಮೂರ್ ತಿಂಗಳಿಗೆ ಬರಕ್ಕಾಗುದಿಲ್ಲ, ವರ್ಷಕ್ಕೆ ಎರಡ ಸಲ ಬರ್ತಾ ಇದ್ದು ರಜಾ. ಇವಾಗ ಬಿಡಿ, ಇವಾಗ ಸೈನ್ಯದಲ್ಲಿ ಸ್ವಲ್ಪ ಇದನ್ನ ರಿಯಾಯಿತಿ ಕೊಟ್ಟಿದ್ರೆ ನಾಲ್ಕ್ ಸಾವಿರದ ನೀವು ರಜೆ ಕಟ್ ಮಾಡಬಹುದು ಅಂತ ಹೇಳಿದಾರ. ನಾನು ಆಕ್ಚುಲಿ ಮೂರ್ ಸಲನಾರು ಬರ್ತಾ ಇದ್ದೆ ವರ್ಷಕ್ಕೆ, ಬಂದು ಸ್ವಲ್ಪ ನಾನು ತೋಟ ಮಾಡಕ್ಕೆ ಶುರು ಮಾಡಿದ್ಮೇಲೆ ಮೂರ್ ಸಲ ಅಂತ ನಾನು ಕಂಪಲ್ಸರಿ ರಜಾ ಬರ್ತಾನೆ, ಒಂದು ವರ್ಷದಲ್ಲಿ ಮೂರ್ ಸರಿ ಸಲ ಬರ್ತಾ ಇದ್ದೆ ನಾನು. ತಾವು ರೇಡಿಯೋ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಿದೆ ಅಂತ ಹೇಳಿದ್ರಿ, ಹೌದು ಸರ್. ಏನು ರೇಡಿಯೋ ಆಪರೇಟರ್ ಅಂದ್ರೆ ಹೇಗಿರುತ್ತೆ ನಿಮ್ಮ ಕೆಲಸ? ಸೈನ್ಯದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇರ್ತಾವೆ, ವೆಹಿಕಲ್ ಡಿಪಾರ್ಟ್ಮೆಂಟ್ ಬೇರೆ, ಜಿಡಿ ಡ್ಯೂಟಿ, ಜನರಲ್ ಡ್ಯೂಟಿ ಬೇರೆ, ಹಂಗೆ ಎಲ್ಲ ಅಕೌಂಟ್ ಸೆಕ್ಷನ್, ಎಚ್ ಆರ್ ಸೆಕ್ಷನ್ ಎಲ್ಲ ಬೇರೆ ಬೇರೆ ಇರುತ್ತೆ. ಹಂಗೆ ಒಂದು ಕಮ್ಯುನಿಕೇಶನ್ ಸೆಕ್ಷನ್, ಸಿಗ್ನಲ್ ಅಂತೀವಿ ಆರ್ಮಿಯಲ್ಲಿ ಸಿಗ್ನಲ್ ಅಂತಾರೆ, ನಾವು ಕಮ್ಯುನಿಕೇಶನ್ ಎರಡೂ ಒಂದೇ, ಕಮ್ಯುನಿಕೇಶನ್ ಸಿಗ್ನಲ್ ಎರಡೂ ಒಂದೇ. ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮೆಸೇಜ್ ನ ಕನೆಕ್ಟ್ ಮಾಡೋದು, ಇಡೀ ದೇಶನ ನಾವು ಒಂದ್ಸಲ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಅಂದ್ರೆ ಒಂದು ದಿಕ್ಕಲ್ಲಿ ಇರೋ ಮೆಸೇಜ್ಗಳನ್ನ ಇನ್ನೊಂದು ದಿಕ್ಕಿಗೆ ಕಳಿಸ್ಬೇಕು ಅಂದ್ರೆ ರೇಡಿಯೋ ಆಪರೇಟರ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈಗ ಅಲ್ಲಿ ಒಬ್ಬ ರೇಡಿಯೋ ಆಪರೇಟರ್ ಕೂತ್ಕೊಂಡು ನಾರ್ತ್ ಬಂಗಾಲಿಂದ ಒಂದು ಡೆಲ್ಲಿ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಅದು ಮೂರು ಜಾಗದಲ್ಲಿ ಹೋಗಿ ಮತ್ತೆ ಆ ಜಾಗಕ್ಕೆ ಸೇರುತ್ತೆ. ಆಸ್ ಎ ಪೋಸ್ಟ್ ಮ್ಯಾನ್, ಈಗ ಒಂದು ಪೋಸ್ಟ್ ನಾವು ಇಲ್ಲಿ ಒಂದು ಡಬ್ಬದೊಳಗೆ ಪೋಸ್ಟ್ ಹಾಕಿದ್ರೆ ಅದು ತಲುಪಕ್ಕೆ ಎಷ್ಟು ಜನ ಕೈ ಮುಟ್ಟುತ್ತೋ ಹಂಗೇನೆ ಕರೆಕ್ಟ್ ಆದ ಅಡ್ರೆಸ್ ತಲುಪಬೇಕು ಅಂದ್ರೆ ಹಂಗೇನೆ. ಈಗ ನಮ್ದು ಗಡಿ ಭದ್ರತಾ ತಪಡೆ ದೇಶದ ಎಲ್ಲಾ ಕಡೆ ಇದೆ, ದೇಶದ ಎಲ್ಲಾ ಕಡೆ ಅಂದ್ರೆ ಬಾರ್ಡರ್ ಅಲ್ಲಿ ನಾವೇ ಬಾರ್ಡರ್, ನಮ್ದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತೀವಿ ನಾವು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಫಸ್ಟ್ ಲೈನ್ಸ್ ಆಫ್ ಡಿಫೆನ್ಸ್, ಎಲ್ಓಸಿಯಿಂದ ಹಿಡಿದು ಪಾಕಿಸ್ತಾನ ಬಾರ್ಡರ್ ಮತ್ತೆ ಬಾಂಗ್ಲಾದೇಶ ಬಾರ್ಡರ್ ಪೂರ ಕವರ್ ಮಾಡಿದೆ. ಈಗ ಸುಮಾರು ಎರಡೂವರೆ ಲಕ್ಷಕ್ಕೂ ಜಾಸ್ತಿ ಸೈನಿಕರು ಬಾರ್ಡರ್ ಕೆಲಸ ಮಾಡ್ತಾ ಇದಾರೆ. ಈಗ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಅವರಿಗೆ ಒಬ್ಬನಿಗೆ ಮೆಸೇಜ್ ಮುಟ್ಟಿಸ್ಬೇಕು ಅಂದ್ರೆ ಅದು ಯಾವುದೇ ರೀತಿ ಮೆಸೇಜ್ ಆಗ್ಬೋದು, ಅದು ಅವನ ಪರ್ಸನಲ್ ಮೆಸೇಜ್ಗಳೇ ಆಗಲಿ ಅಥವಾ ಅವನ ಉದ್ಯೋಗ ಸಂಬಂಧಪಟ್ಟ ಮೆಸೇಜ್ ಆಗಲಿ ಇಲ್ಲ ದೇಶಕ್ಕೆ ಸಂಬಂಧಪಟ್ಟ ಮೆಸೇಜ್ ಆಗಲಿ ಯಾವುದೇ ಮೆಸೇಜ್ ಆಗಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಲುಪಿಸ್ಬೇಕು ಅಂದ್ರೆ ಯಾವ್ದಾದ್ರು ಕಮ್ಯುನಿಕೇಶನ್ ಬೇಕೇ ಬೇಕಲ್ವ, ಅದನ್ನ ಅದ್ರಲ್ಲಿ ಕೆಲಸ ಮಾಡೋದು ಬೇಕೇ ಬೇಕಲ್ವ, ಅದು ನಾವು ಮೆಸೇಜ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸೋದೆ ನಮ್ದು ಕೆಲಸ. ಯಾವ್ದ್ರ ಮುಖಾಂತರ ಕಳಿಸ್ತಾ ಇದ್ರಿ ಅದನ್ನ? ಅದ್ರದ್ದು ಮಿಷನರಿ ಐಟಮ್ಸ್, ಕಂಪ್ಯೂಟರ್ ಸಿಸ್ಟಮ್ಸ್, ಈಗೆಲ್ಲ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಎಲ್ಲ ಬಂದಿದೆ. ಸ್ವಲ್ಪ ಲೋಕಲ್ ಆಗಿ ಹೇಳ್ಬೇಕಂದ್ರೆ ಲೋಕಲ್ ಅಲ್ಲಾದ್ರೆ ಟೆಲಿಫೋನ್ಸ್, ಸ್ವಲ್ಪ ದೂರ ಹೋಗ್ಬೇಕಂದ್ರೆ ರೇಡಿಯೋ ಕಮ್ಯುನಿಕೇಶನ್ ಆಗುದು. ರೇಡಿಯೋ ವೈರ್ಲೆಸ್ ವೈರ್ಲೆಸ್ ಸರ್, ನಾವು ಈಗ ಕಾಶ್ಮೀರ ಬಳಸ್ತಾರಲ್ಲ ಅದೆಲ್ಲ ಶಾರ್ಟ್ ಸರ್, ಅದು ಶಾರ್ಟ್ ಡಿಸ್ಟೆನ್ಸ್ ಪೊಲೀಸ್ ನೋಡ್ ಬಳಸೋದು. ನಾವು ಲಾಂಗ್, ಈಗ ನಮ್ದೊಂದು ಯೂನಿಟ್ ಕಾಶ್ಮೀರದಲ್ಲಿ ಇದೆ ಅಂದ್ರೆ ಈಗ ಕನ್ಯಾಕುಮಾರಿಯಲ್ಲಿ ಒಂದು ಯೂನಿಟ್ ಇರುತ್ತೆ, ಇಷ್ಟು ದೂರ ಇದೆ, ಅಷ್ಟು ದೂರಕ್ಕೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನಮಗೆ ಬೈ ರೇಡಿಯೋನೇ, ಬೈ ರೇಡಿಯೋ ಸಿಗ್ನಲ್ಸ್ ಇಂದನೇ ನಾವು ಮಾಡ್ಬೇಕು. ಅದರಲ್ಲಿ ನಾವು ಸರ್ ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಮೋರ್ಸ್ ಅಂತ ಹೇಳೋರು, ಮೋರ್ಸ್ ಅಂದ್ರೆ ಆಲ್ಫಾಬೆಟಿಕ್ಸ್ ಅನ್ನ ನಾವು ಎ ಬಿ ಸಿ ಡಿ ಯಾವ ತರ ಹೇಳ್ತೀವಿ ಅದನ್ನ ನಾವು ಡಿಡ್ಡಾಡಿಡಿಡಿಡಾಡಿಡಾಡಿಡಿಡಿಡಾಡಿಡಾಡಿಡ್ ನಾನು ಹೇಳ್ತಾರ ಹೆಂಗ ಗೊತ್ತಾ, ಇದು ಎ ಬಿ ಸಿ ಡಿ, ಇದನ್ನ ಮೋರ್ಸ್ ಅಂತಾರೆ. ನಮ್ದು ಅಮೆರಿಕದ್ದು ಇಂಡಿಯಾ ಮೋರ್ಸ್ ಇದು, ಅಮೆರಿಕ ಮೋರ್ಸ್ ನಮ್ದು ಸೇಮ್, ಪಾಕಿಸ್ತಾನ ಮೋರ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಮೋರ್ಸ್ ಅವರು ಈ ತರ ಹೇಳಿದ್ರೆ ನಾನು ಇಂಗ್ಲಿಷ್ ಅಲ್ಲಿ ರೈಟಿಂಗ್ ಮಾಡ್ತೀನಿ. ಮೋರ್ಸ್ ನ ಈ ತರ ಬಾರಿಸೋದು ಒಂದು ಇದಿರುತ್ತೆ, ಕೀಪ್ಯಾಡ್ ಅಂತ ಹೇಳ್ತೀವಿ, ಕೀಪ್ಯಾಡ್ ಅಲ್ಲಿ ಅವ್ರು ಬಾರಿಸಿದ್ರೆ ಅದ್ರದ್ದು ಸೌಂಡ್ ಲಾಂಗ್ ಎಲ್ಲಿಂದ ಎಲ್ಲಿವರೆಗೂ ಗೊತ್ತೆ ಅಂದ್ರೆ ಒಂದು 2,000-3,000 ಕಿಲೋಮೀಟರ್ ವರೆಗೂ ಕೇಳಿಸುತ್ತದೆ. ಆತರ ರೇಡಿಯೋ ಸಿಸ್ಟಮ್ ಇದಾವೆ. ಅವರು ಬಾರಿಸ್ತಾ ಇದ್ರೆ ನಾವಿಲ್ಲಿ ಕೇಳಿಸ್ಕೊತಾ ಇರ್ತೀವಿ, ಇದನ್ನ ಬರಿತಾ ಇರ್ತೀವಿ, ಅದನ್ನ ಇಂಗ್ಲಿಷ್ ಚೇಂಜ್ ಮಾಡ್ತಾ ಇರ್ತೀವಿ, ಆ ಮೋರ್ಸ್ ಅನ್ನ ಇಂಗ್ಲಿಷ್ ಚೇಂಜ್ ಮಾಡ್ತೀವಿ. ಅವ್ರು ನಿಲ್ಸಿದ ತಕ್ಷಣ ನಾವು ಈ ಕಡೆಯಿಂದ ಬಾರಿಸಿದ್ರೆ ಅವ್ರು ಕೇಳಿಸ್ಕೊತಾರೆ, ಅಂದ್ರೆ ಕಮ್ಯುನಿಕೇಟ್, ಈಗ ಮಾತಾಡಕ್ಕಾಗಲ್ಲ, ನಮ್ಮ ವಾಯ್ಸ್ ಜಾಸ್ತಿ ದೂರ ಹೋಗಲ್ಲ ಅಲ್ವಾ, ಕ್ಯಾರಿಯರ್ ವ್ಯವಸ್ಥೆ ಮಾತ್ರ ಹೋಗುದು, ಕ್ಯಾರಿಯರ್ ವ್ಯವಸ್ಥೆ ಅಂತ ಇರುತ್ತೆ, ನಿಮ್ದೆಲ್ಲ ಆಂಪ್ಲಿಟ್ಯೂಡ್ ವಾಯ್ಸ್ ಅಲ್ವಾ, ನಮ್ದು ಕ್ಯಾರಿಯರ್ ವಾಯ್ಸ್ ಅಲ್ಲಿ ಕೆಲಸ. ಕ್ಯಾರಿಯರ್ ವಾಯ್ಸ್ ಇಂದ ನಾವು ತುಂಬಾ ಡಿಸ್ಟೆನ್ಸ್, ದೇಶದ ಒಂದ್ ಕೊನೆಯಿಂದ ಇನ್ನೊಂದ್ ಕೊನೆ ಕಳಿಸ್ಬೇಕು ಅಂದ್ರೆ ಮೋರ್ಸ್ ಮುಖಾಂತರ ಕಳಿಸ್ತಾ ಇದ್ವಿ. ಮೊದಲೆಲ್ಲ ಅದೇ ಸಿಸ್ಟಮ್ ಇತ್ತು, ಈಗೆಲ್ಲ ಸ್ಯಾಟಲೈಟ್ ಕಮ್ಯುನಿಕೇಶನ್ ಬಂದ್ಮೇಲೆ ಡೈರೆಕ್ಟ್ ವಾಯ್ಸ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಮೂಲಕ ಕಳಿಸ್ತಾ ಇದ್ವಿ. ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಆಗಿ ಅವಾಗ ಕಳಿಸ್ಬೇಕು ಅಂತ ಅಂದ್ರೆ ಈ ತರದ ಒಂದು ವಿಧಾನವನ್ನ ಬಳಕೆ ಮಾಡ್ಕೊಂಡು. ಹೌದು, ಈಗಲೂ ಕೂಡ ಸರ್ ಈ ಒಂದು ಯುದ್ಧ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ದೇಶಗಳು ಈಗೆಲ್ಲ ಶಕ್ತಿಯುತ ರಾಷ್ಟ್ರಗಳಾಗಿದ್ದಾವೆ, ಬೇಕು ಅಂದ್ರೆ ನಮ್ಮ ಸ್ಯಾಟಲೈಟ್ ನೆಲ್ಲ ನಾಶ ಮಾಡಬಹುದು. ಸ್ಯಾಟಲೈಟ್ ನಾಶ ಮಾಡ್ತು ಅಂದ್ರೆ ಕಮ್ಯುನಿಕೇಶನ್ ಪೂರ್ತಿ ಡೌನ್. ಹೌದು, ಆಗ ನಮಗೆ ಉಳಿಯೋದು ಒಂದೇ ಕ್ಯಾರಿಯರ್ ವೇವ್ಸ್ ಮಾತ್ರ. ಕ್ಯಾರಿಯರ್ ವೇವ್ಸ್ ಅಂದ್ರೆ ನಾವು ಇಲ್ಲಿಂದ ಒಂದು ವಾಯ್ಸ್ ಅನ್ನು ಕಳಿಸ್ತೀವಿ ಮತ್ತೆ ಮೋರ್ಸ್ ಮೂಲಕ, ಆ ಮೋರ್ಸೆ ಕೇಳಿಸುತ್ತೆ ಹೊರತು ಇನ್ ಯಾವುದು ವಾಯ್ಸ್ ಕೇಳಿಸಲ್ಲ ಯಾರಿಗೂ, ಯಾಕಂದ್ರೆ ಸ್ಯಾಟಲೈಟ್ ಡೌನ್ ಆಗ್ಬಿಡುತ್ತೆ ಎಲ್ಲ ಯುದ್ಧದಲ್ಲಿ, ಎಲ್ಲ ಎಲ್ಲರೂ ಸ್ಯಾಟಲೈಟ್ ಹೊಡೆಯಕ್ಕೆ ನೋಡ್ತಾರೆ. ಹೌದು, ಶಕ್ತಿಯುತ ರಾಷ್ಟ್ರಗಳೆಲ್ಲ, ಯಾಕಂದ್ರೆ ಎಷ್ಟು ಸ್ಯಾಟಲೈಟ್ ಇದೆ, ಯಾವ ಸ್ಟ್ರಾಂಗ್ ಇದೆ, ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಲ್ಲ ಮಿಲಿಟರಿ ಅವರು. ಅವೆಲ್ಲ ನಾಶ ಆಯ್ತು ಅಂದ್ರೆ ಲಾಸ್ಟ್ ಉಳಿಯೋದು ನಮಗೆ ಕೀಪ್ಯಾಡ್ ಅಲ್ಲಿ ನಾವು ಒಂದು ಮೋರ್ಸ್ ಮಾಡಿಬಿಟ್ಟು ಕ್ಯಾರಿಯರ್ ವೇವ್ಸ್ ಮೂಲಕ ಕಳಿಸ್ತೀವಿ, ಅದನ್ನ ಮಾತ್ರ ಅಲ್ಲಿರೋ ಮನುಷ್ಯ ಕೇಳಿಸ್ಕೊಳಕ್ ಸಾಧ್ಯ. ಎಲ್ಲಿ ಕನ್ಯಾಕುಮಾರಿಯಲ್ಲಿ ಕೂತಿರೋ ಆಪರೇಟರ್ ಕಾಶ್ಮೀರದಲ್ಲಿ ಕೂತಿರೋ ಆಪರೇಟರ್ ಒಂದೇ ಕಮ್ಯುನಿಕೇಶನ್, ಅದು ಕ್ಯಾರಿಯರ್ ವೇವ್ಸ್. ಹೀಗೆ ನೀವು ಸಂದೇಶಗಳನ್ನ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ, ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಕಳಿಸ್ತಾ ಇದ್ರಿ. ಹೌದು, ಅದನ್ನ ರೇಡಿಯೋ ಆಪರೇಟರ್ ಅಂತ ಹೇಳಿ ಕರೀತಾರೆ. ಈ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಅಲ್ವಾ? ಹೌದು. ಈ ಕೆಲಸವನ್ನ ಮಾಡ್ತಾ ಮಾಡ್ತಾನೆ ಇದ್ರ ಜೊತೆಗೆ ತಾವು ಕೃಷಿಯಲ್ಲೂ ಕೂಡ ಆಸಕ್ತಿಯನ್ನ ಹೊಂದಿ, ನೀವು ದೂರದಲ್ಲಿ ಇದ್ರೂ ಕೂಡ ಇಲ್ಲಿ ಕೃಷಿ ಪಾಡಿ ಕೃಷಿ ಆಗ್ಬೇಕು, ಆ ತರ ಮಾಡಬೇಕು ಅನ್ನೋ ತರದಲ್ಲಿ ತಾವು ಕನ್ವರ್ಷನ್ ಅನ್ನ ಮಾಡ್ಕೊಂಡ್ರಿ. ಹೇಗೆ ಬದಲಾವಣೆಯನ್ನ ಮಾಡ್ಕೊಂಡ್ರಿ? ಯಾಕೆಂದ್ರೆ ನಿಮ್ಮ ಒಂದು ಅಟೆನ್ಷನ್ ಇಡೀ ವರ್ಷ ಪೂರ್ತಿ ಇಲ್ದನೇ ಇದ್ರೂ ಕೂಡ ಇಲ್ಲಿ ಕೃಷಿ ಅನ್ನುವಂಥದ್ದು ಆಗ್ತಾ ಇರಬೇಕು, ಅದನ್ನ ಹೇಗೆ ಮಾಡ್ಕೊಂಡ್ರಿ? ಸರ್, ಯಾವುದೇ ಈಗ ಜಮೀನನ್ನ ಖಾಲಿ ಬಿಡಕ್ಕೆ ತುಂಬಾ ಯಾರು ಇಷ್ಟಪಡಲ್ಲ. ಈಗ ನಾನು ಒಬ್ಬನೇ ಮಗ ಆಗಿದ್ರಿಂದ, ತಂದೆಗೂ ವಯಸ್ಸಾಗಿರೋದ್ರಿಂದ ನಾನೇನ್ ಮಾಡಿದೆ, ಸರ್ ನನ್ನ ಜಮೀನನ್ನು ಇಂಪ್ರೂವ್ ಮಾಡಬೇಕು ಅಂತ ಮೊದಲು ಸಿಲ್ವರ್ ಗಿಡಗಳು ಬೆಳೆಸಿದೆ. ಸಿಲ್ವರ್ ಹಾಕ್ಬಿಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡಿ ಬಿಟ್ಟು ಬಿಡೋದು ಅಂತ ನಾನು ತೀರ್ಮಾನ ಮಾಡಿದ್ದೆ. ಕ್ರಮೇಣ ನಮ್ಮ ಸ್ನೇಹಿತರೊಬ್ರು ಗಿರೀಶ್ ಪಾಟೀಲ್ ಅಂತ ಅವ್ರೆ, ಅವರು ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿದ್ರು, ನೀವು ಖಾಲಿ ಬಿಡೋದು ಬೇಡ, ಜೊತೆಗೆ ಸ್ವಲ್ಪ ಕಾಫಿನೂ ಅದರೊಳಗೆ ಹಾಕಿದ್ರೆ ಬರ್ಬೋದು, ಅದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿದ್ರು. ಕಾಫಿ ಹಾಕೋದ್ರಿಂದ ಉಪಯೋಗ ಆಗ್ಬೋದು, ಎಷ್ಟಾದ್ರು ಬರಲಿ, ಅದು ಸಿಲ್ವರ್ ಗಿಡ ಸಿಲ್ವರ್ ಇದ್ದೇ ಇರುತ್ತೆ. ಇನ್ನು ಹೆಂಗಿದ್ರು ಫೆನ್ಸಿಂಗ್ ಮಾಡಿಸಿದ್ರ, ಬೋರ್ವೆಲ್ ಇದೆ, ನೀವು ಸ್ವಲ್ಪ ಕಾಫಿ ಬೆಳೆಗೆ ಸ್ವಲ್ಪ ಪ್ರಯತ್ನ ಪಡಿ ಅಂತ ಅವರ ಮಾರ್ಗದರ್ಶನದ ಮೇಲೆ ನಾನೇನ್ ಮಾಡಿದೆ, ಸ್ವಲ್ಪ ಕಾಫಿ ಹಾಕಕ್ ಶುರುವಾದೆ. ಅಂದ್ರೆ ನನಗೂ ಅದೈತೆ, ಇನ್ ಕಾಫಿ ಹಾಕಿ ಸುಮ್ನೆ ಬರ್ಬೇಕಲ್ಲ ಅಂತ ಹೇಳಿ ಸರ್ ಸ್ವಲ್ಪ ಮೆಣಸನ್ನು ಕೂಡ ಸಿಲ್ವರ್ ಮರಗಳಿಗೆ ಹಬ್ಬಿಸಕ್ ಶುರುವಾದೆ. ಹಂಗಾಗಿ ಸರ್ ಕಾಫಿ 2 ವರ್ಷಕ್ಕೆ ನನಗೆ ಫಸಲು ಕೊಡಕ್ ಶುರು ಆಯ್ತು. ಅವಾಗ ಏನು ಅಷ್ಟು ರೇಟ್ ಇರಲಿಲ್ಲ, ಈಗ ತುಂಬಾ ಕಾಫಿ ರೇಟ್ ಇದೆ, ಜಾಸ್ತಿ ಇದೆ. ಅವಾಗ ಅಷ್ಟು ರೇಟ್ ಇರಲಿಲ್ಲ, ಆದ್ರೂ ಕೂಡ ಒಂದು ಪ್ಯಾರಲಲ್ ಬೆಳೆ ಆಗಿ ಇನ್ನು ಅದನ್ನ ನೋಡ್ಕೊಳಕ್ಕಿಂತ ಸರ್ ಒಂದು ಲೇಬರ್ ನಾನು ಇಡ್ಲೇಬೇಕಾಯ್ತಲ್ಲಿ, ಒಂದು ಲೇಬರ್ ಒಬ್ರು ಇಡ್ಲೇಬೇಕು ಆಗೈತು. ಯಾಕಂದ್ರೆ ನಾನು ಒಬ್ಬನೇ ಇರೋದು ಮನೆಯಲ್ಲಿ, ನಾನೊಬ್ನೇ ಈ ಕಡೆ ಸೈನ್ಯದಲ್ಲಿ ನನಗೆ ಯಾವಾಗ ಬೇಕಾಗಿ ರಜಾ ಕೊಡಲ್ಲ, ವರ್ಷಕ್ಕೆ 2 ಸಲ ಮಾತ್ರ ಇಲ್ಲ 3 ಸಲ ಅಷ್ಟೇ ಬರ್ತಿದ್ ನಾನು. ಒಟ್ಟಿನಲ್ಲಿ 2 ತಿಂಗಳಲ್ಲಿ ನೀವು ಯಾವ ಸಲ ಬಂದು ಹೋಗ್ಬೋದಿತ್ತು ವಾಪಸ್. ಅಷ್ಟೊಳಗೆ ನಾನು ಒಬ್ನೇ ಎಲ್ಲ ಪ್ರಯತ್ನ ಮಾಡಕ್ಕಾಯ್ತಿರಲ್ಲ, ಅದಕ್ಕೆ ನಾನು ಲೇಬರ್ ಸಹಾಯನ ತಗೊಂಡೆ. ಆ ಒಂದು ಕಾರಣಕ್ಕಾಗಿ ಹೀಗೆ ಸ್ವಲ್ಪ ದೀರ್ಘಾವಧಿ ಬೆಳೆಗಳನ್ನು ಹಾಕೊಂಡ್ರೆ ಹೆಚ್ಚು ಇಲ್ಲಿ ಇರಬೇಕಾಗಿಲ್ಲ, ಅದ್ರ ಪಾಡ್ಗದಿರುತ್ತೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರಲ್ಲ, ಎರಡು ಆಗ್ಬೇಕು, ಜೈ ಜವಾನ್ ಆಗ್ಬೇಕು, ಜೈ ಕಿಸಾನ್ ಆಗ್ಬೇಕು ಅಂತೇಳಿ ಶುರು ಮಾಡಿದೆ ಸರ್, ಪ್ರಾರಂಭ ಮಾಡಿದ್ರು. ಈಗ ನಿಮ್ಮ ಮುತ್ತತ್ತಿ ಏನಿದೆಯೋ, ಮುತ್ತತ್ತಿ ಭಾಗದಲ್ಲಿ ಏನ್ ಕಾಫಿ ಏಲಕ್ಕಿ ಮೆಣಸು ಈ ತರದನ್ನ ಬೆಳೆಯೋದಿಲ್ಲ, ಆದ್ರೂ ಕೂಡ ಯಾಕೆ ನೀವು ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಕಾಫಿ ಬೆಳೆಗೆ ನಾನು ನೋಡಿದ್ದು ಕೇಳಿದ ಪ್ರಕಾರ ನೀರು ಮತ್ತೆ ನೆರಳು ಇವು ಮುಖ್ಯ ಪಾತ್ರ ವಹಿಸ್ತವೆ. ಈಗ ನಾನು ಸಿಲ್ವರ್ ಮರ ಮೊದಲೇ ಹಾಕಿದ್ದೆ ನೋಡಿ, ನೆರಳಿದ್ದೇ ಇತ್ತು, ನಂದು ಪಂಪ್ ಸೆಟ್ ಇರೋದ್ರಿಂದ ನೀರಿದ್ದೇ ಇದೆ, ನೀರು ಮತ್ತೆ ನೆರಳಿದ್ರೆ ಕಾಫಿ ಬಂದೇ ಬರುತ್ತೆ ಅಂತ ಒಂದು ನನ್ನಲ್ಲಿ ಒಂದು ಇದಿತ್ತು, ನೋಡಿದ್ದೆ ಎಲ್ಲ ಕಡೆ. ಮತ್ತೆ ಈಗ ಸಕಲೇಶ್ವರ ಎಲ್ಲ ತುಂಬಾ ಮಲೆನಾಡು, ಅದು ಇದು ಅರೆ ಮಲೆನಾಡು ಏನೇನು ಹೇಳ್ತಾರೆ, ಅದೇನು ತುಂಬಾ ದೂರ ಇಲ್ಲ ಸರ್. ನಾನು ದೇಶ ಸುತ್ತಿರೋನ್ಗೆ ಇಲ್ಲಿಂದ ಸಕಲೇಶ್ವರ ನನಗೆ ದೂರ ಅನ್ನಿಸ್ತಿಲ್ಲ. ಕ್ಲೈಮೇಟ್ ಕೂಡ ಕಾಶ್ಮೀರ ಮತ್ತೆ ಇಲ್ಲಿ ಇರುವಷ್ಟು ಡಿಫ್ರೆನ್ಸ್ ಇಲ್ಲ, ಸೇಮ್ ಕ್ಲೈಮೇಟ್. ಸಕಲೇಶ್ವರದ್ದು ಮಡಿಕೇರಿದಿಲ್ಲ, ಸೇಮ್ ಕ್ಲೈಮೇಟ್. ಒಂದು 2 ಡಿಗ್ರಿ ವ್ಯತ್ಯಾಸ ಇರಬಹುದು, 1 ಡಿಗ್ರಿ ವ್ಯತ್ಯಾಸ ಇರಬಹುದು, ಇಲ್ಲ ಅಲ್ಲಿಗಿಂತ ಕಡಿಮೆನು ಇರಬಹುದು. ನನಗೆ ಅನ್ನಿಸ್ತು ಕ್ಲೈಮೇಟ್ ಏನೋ ನಮಗೆ ಜಾಸ್ತಿ ವ್ಯತ್ಯಾಸ ಇಲ್ಲ, ಮತ್ತೆ ನೀರು ಗೊಬ್ಬರ ಇದೆ, ಎಲ್ಲ ಫೆಸಿಲಿಟಿ ಇರೋದ್ರಿಂದ ನಾನೇ ಕಾಫಿ ಬೆಳಿಬಾರ್ದು ಅಂತ ಈಗ ಟ್ರೈ ಮಾಡಿ ನೆರಳಿರಬೇಕು ಸರ್. ಅದಕ್ಕೆ ಒಂದು 60% ನೆರಳಬೇಕು, 40% ಬೆಳಕ್ಬೇಕು, ಸರಿ ಬೆಳಕು. ಬಟ್ ಅದಿದೆಯಲ್ಲ ಅಂತ ಹೇಳಿ ಶುರು ಮಾಡಿದೆ ಸರ್, ತುಂಬಾ ಚೆನ್ನಾಗೇ ಬಂತದ್ದು. ಬಟ್ ಅದನ್ನೇ, ಅದಕ್ಕೆ ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ರೇಟ್ ಇದೆ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದೆ ಸರ್ ಅದು ಕಾಫಿ ಬಿಡಿಸುವಾಗ, ಯಾಕಂದ್ರೆ ನಮ್ಮ ಸೈಡ್ ಅವ್ರಿಗೆ ಕಸಿ ಮಾಡೋದಾಗಲಿ ಗಿಡನ ಕ್ರಾಪ್ ಕಟಿಂಗ್ ಮಾಡ್ತಾರಲ್ಲ ಗೊತ್ತಾಗಲ್ಲ, ಅದೆಲ್ಲ ಗೊತ್ತಾಗಲ್ಲ. ಮತ್ತೆ ಅದೆಲ್ಲ ಚಿಗುರುಗಳು ತೆಗಿತಾ ಇರಬೇಕು, ಅದ್ ಲೇಬರ್ ಸಮಸ್ಯೆ ಇದೆ ನನಗೆ ಸ್ವಲ್ಪ. ಮತ್ತೆ ಯಾವ ಟೈಮಲ್ಲಿ ಗೊಬ್ಬರ ಕೊಡಬೇಕು, ಯಾವ ಟೈಮಲ್ಲಿ ಯಾವ ಔಷಧಿಗಳ ಸಿಂಪಡಣೆ ಮಾಡಬೇಕು, ಅದರ ನಾಲೆಜ್ ಇದ್ರೆ. ನಾನು ಸ್ವಲ್ಪ ಸಕಲೇಶ್ವರ ಸೈಡ್ ಅವರು ನನಗೆ ಯಾರು ಗಿಡ ವಿತರಿಸಿದ್ರು ಅವ್ರ ಹತ್ರ ಸ್ವಲ್ಪ ಕನೆಕ್ಷನ್ ಇಟ್ಕೊಂಡು ಎಲ್ಲಾನು ಅವ್ರ ಹತ್ರ ಕೇಳಿ ಕೇಳಿ ಮಾಡಿಸ್ತಾ ಇದ್ದೆ. ಸಕಲೇಶ್ಪುರವರೆಗೂ ಹೋಗಬೇಕಾಗಿಲ್ಲ ನಾವು, ಅಲ್ಲಿ ಆಲೂರ್ ಇದೆ, 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ, ಆಲೂರಿಂದಲೇ ಕಾಫಿ ಶುರುವಾಗುತ್ತೆ. ಸ್ವಲ್ಪ ಮುಂದಕ್ಕೆ ಪಾಳ್ಯಕ್ಕೆ ಹೋದ್ರೆ ಅಲ್ಲಿಂದ ಅಂತೂ ಸಂಪೂರ್ಣವಾಗಿ ಬೆಳೀತಾರೆ ಕಾಫಿ ಮೆಣಸು ಎಲ್ಲ ಬೆಳೀತಾರೆ. ಹಾಗಾಗಿ ನಾವು ಸಕಲೇಶ್ಪುರ ಅದೊಂದು ತಾಲೂಕು ಕೇಂದ್ರ ಅಂತ ಹೇಳಿ ಹೇಳ್ತೀವಿ, ಅಲ್ಲಿವರೆಗೂ ಹೋಗಬೇಕು, ಜನರು ಕಾಫಿ ಬೆಳೀತಾರೆ ಅದಕ್ಕೆ. ಹೌದು ಹೌದು, ಇಲ್ಲಿ ನಮ್ಗೆ ಹಾಸನದ ಸಮೀಪದಿಂದಲೇ ಕಾಫಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹೌದು, ಹಂಗಾಗಿ ಬೆಳಿಬಹುದು ಅನ್ನುವಂತ ಒಂದು ಧೈರ್ಯವನ್ನ ಮಾಡಿದ್ರು. ಎಷ್ಟು ಜಮೀನು ಇದೆ ತುಳಸಿರಾಮ್ ನಿಮ್ಗೆ? ಸರ್ ನನಗೆ ಆಕ್ಚುಲಿ ಮುತ್ತತ್ತಿಲಿ ಕಾಫಿ ಬೆಳೆಯಕ್ಕಿಂತ ಈಗ 4 ಎಕರೆ ಇದೆ ಟೋಟಲ್, 4 ಎಕರೆ ಜಮೀನು ಇದೆ. ಅಲ್ಲ ಒಂದು ಅದೆಲ್ಲ ತುಂಬಾ ಸರೌಂಡಿಂಗ್ ಆಗಿ ಫೆನ್ಸಿಂಗ್ ಹಾಕಿ ಒಂದು ಗೇಟ್ ಇಕ್ಕಿ, ಗೇಟ್ ಇಟ್ಟ ಆದ್ಮೇಲೆ ಒಂದು ಮನೆ ಕಟ್ಸಿ ಅಲ್ಲಿ, ಮತ್ತೆ ಪಂಪ್ ಸೆಟ್ಗಳು ಕೊರ್ಸಿ ತುಂಬಾ ಒಂದು 20-25 ಲಕ್ಷ ಅನ್ನೋ ದುಡ್ಡನ್ನ ನಿರಂತರವಾಗಿ ಇನ್ವೆಸ್ಟ್ ಮಾಡಿದ್ದೆ ಮೊದ್ಲಿಂದ, ಒಂದು 10 ವರ್ಷಗಳ ಕಾಲದಿಂದ. ಈಗ ಅದರದ್ದು ಪ್ರತಿಫಲ ನನಗೆ ಸಿಗ್ತಾ ಇದೆ. ಕಾಫಿ ಈಗ ಎಷ್ಟು ಎಕರೆನಲ್ಲಿದೆ? ಕಾಫಿ ಸುಮಾರು 4,000 ಗಿಡ ಇದೆ, 3-3 ಕಾಲೆಕರೆಯಲ್ಲಿ ಕಾಫಿ ಇದೆ. ಇನ್ನು ಉಳಿದಿದ್ದಲ್ಲ ಸರ್ ಅಡಿಕೆ ಇದೆ, ಒಂದು 1,200 ಗಿಡ ಅಡಿಕೆ ಇದೆ. ಸುತ್ತ ಒಂದು 18-20 ತೆಂಗಿನ ಗಿಡ ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು 18-20 ಬಟರ್ ಫ್ರೂಟ್ ಹಾಕಿದ್ದೀನಿ. ಆಮೇಲೆ ಮೆಣಸು ಹಾಕಿದ್ದೆ ಸರ್, 1,000 ಗಿಡ ಹಾಕಿದ್ದೆ ಮೆಣಸು. ನಂದು 1,000 ಗಿಡ ಸಿಲ್ವರ್ ಗಿಡ ಹಾಕಿದ್ದೆ. ಅದರಲ್ಲೆಲ್ಲ ಮಳೆ ಬಂದು ಸರ್ ನಾನು ಅದು ಟ್ರೆಂಚಿಂಗ್ ಒಳಗೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಏನಂತಾರೆ ಲೂಸ್ ಸಿಕ್ಬಿಡ್ತು ಮಣ್ಣು. ಮಳೆ ಬಂದಂಗೆ ಗಾಳಿ ಬಂದಂಗೆ ಅಲ್ಲಾಡಿ ಅಲ್ಲಾಡಿ ಸುಮಾರು ಮರಗಳು ನಂದು ಬಿದ್ದೋಯ್ತು. ಆಕ್ಚುಲಿ ಅದು ತಪ್ಪು ಮಾಡಿದ್ದು ನಾನು ಅಂದ್ರೆ ಬಾಳೆ ಹಾಕ್ಸಿದ್ದೆ ನಾನು, ಬಾಳೆ ಒಳಗೆ ಸಿಲ್ವರ್ ಹಾಕ್ಸಿದ್ದೆ. ಬಾಳೆಗೋಸ್ಕರ ಟ್ರೆಂಚ್ ತಗ್ಸಿದ್ದೆ, ಎರಡು ಬಾಳೆ ಮಧ್ಯಕ್ಕೆ ಒಂದೊಂದು ಸಿಲ್ವರ್ ನೆಟ್ ಬಿಟ್ಟಿದ್ದೆ. ಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಬಂತು. 4-5 ವರ್ಷದವರೆಗೂ ನಾನು ಬಾಳೆ ಕಟಾವ್ ಮಾಡಿಸಿದೆ. ಅದು ಮುಗಿದ್ಮೇಲೆ ಮರಗಳು ದಪ್ಪ ಆಗ್ಬಿಟ್ಟು, ತುಂಬಾ ದಪ್ಪ ಆದ ತಕ್ಷಣ ಏನಾಯ್ತು, ಈ ಗಾಳಿ ಮಳೆಗೆ ಲೂಸ್ ಮಣ್ಣು ಸಿಕ್ಬಿಟ್ಟು ಟ್ರೆಂಚಿಂಗ್ ಒಳಗೆ ಎಲ್ಲ ಮರಗಳು ಬೀಳಕ್ ಶುರುವಾಯ್ತು. ಒಂದೇ ದಿವಸ ಸರ್ 200-227 ಮರ ಬಿದ್ದೋಗ್ಬಿಟ್ಟು ನಂದು. ಅದಕ್ಕೆ ನಾನೇನ್ ಮಾಡಿದೆ, ಇನ್ನ ಈ ತರ ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಲಾಸ್ ಆಗ್ತಾ ಇದೆ, ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಲ್ವರ್ ಎಲ್ಲಾನು ಕಡಿಮೆ ದುಡ್ಡಿಗೆ. ಅವಾಗ ಸಿಲ್ವರ್ಗೂ ರೇಟ್ ಇರಲಿಲ್ಲ, ಇವಾಗ ಸಿಲ್ವರ್ಗೆ ತುಂಬಾ ರೇಟ್ ಇದೆ. ಅವಾಗ ಸಿಲ್ವರ್ಗೂ ರೇಟ್ ಇರಲಿಲ್ಲ. ಆ ಬಿದ್ದ ಮರಗಳೆಲ್ಲಾನು ತುಂಬಾ ಸರ ಟನ್ನು 2,000 ರೂಪಾಯಿ ನಂಗೆ ಎಲ್ಲ ಕಡಿಸ್ಬಿಟ್ಟು ಆಚೆಗೆ ಹಾಕ್ಸ್ಬಿಟ್ಟೆ. ನಾನೇನ್ ಮಾಡಿದೆ, ಇದನ್ನ ಮತ್ತೆ ಬಿಡ್ಬೇಕಲ್ಲ ಅಂತೇಳಿ ಮತ್ತೆ ಅದ್ರೊಳಗೆ ಅಡಕೆ ಹಾಕಿಸ್ದೆ. ಕಾಫಿ ಒಳಗೇನೆ ಮತ್ತೆ ಅಡಕೆ ಹಾಕ್ಸಿ ಸರ್, ಅಡಕೆ ಆಯ್ತು 4 ವರ್ಷ ಆಗಿದೆ ಈಗ ಅಡಕೆ ಹಾಕ್ಸಿ. ಸಿಲ್ವರ್ ಬದಲಿಗೆ ಈಗ 700 ಗಿಡ ಅಡಕೆ ಹಾಕಿದ್ದೀನಿ. ಈಗ ಸುಮಾರು ನನ್ನ ಜಮೀನಲ್ಲಿ ಒಂದು 700 ಗಿಡ ಸಿಲ್ವರ್ ಇದೆ, 500 ಗುಡಿ ಮೆಣಸಿದೆ. ನಾನು ಸಮಗ್ರ ಕೃಷಿ ಮಾಡಕ್ಕೆ ಇಷ್ಟಪಡ್ತೀನಿ. ಯಾವಾಗ ಸಮಗ್ರ ಕೃಷಿ ಅಂದ್ರೆ ಒಂದು ಬೆಳೆ ಫೇಲ್ ಆದ್ರೂ ಕೂಡ ಇನ್ನೊಂದು ಬೆಳೆಲಿ ನನಗೆ ಆದಾಯ ಬರಬೇಕು, ಆ ರೀತಿ ಥಿಂಕ್ ಮಾಡಿ ಕೊನೆಗೆ ದೊಡ್ಡದು ನಂದು ಯಾವ್ದು 11-12 ವರ್ಷದ ಅಡಕೆ ಇದೆ, ಅದರೊಳಗೆ ಈಗ ಏಲಕ್ಕಿ ಕೃಷಿನೂ ಶುರು ಮಾಡಿದ್ದೇನೆ. ನೆಲ್ಲಡಿ ಗ್ರೀನ್ ಗೋಲ್ಡ್ ಅಂತ ತುಂಬಾ ಲಾಭದಾಯಕ ಅಂತ ಕೇಳಿದ್ದೆ, ಬಟ್ ಅದನ್ನು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅದನ್ನು ತಂದು ಈಗ ಅದರ ಕೃಷಿನೂ ಶುರು ಮಾಡಿದ್ದೇನೆ. ಜೊತೆಗೆ ಈ ಕಡೆ ಕಾಫಿಲಿ ಸಿಲ್ವರ್ ಗಿಡ ಎಲ್ಲ ಬಿದ್ದೋದ್ಮೇಲೆ ಅಲ್ಲೂ ಒಂದು 700 ಗಿಡ ಅಡಕೆ ಕೂರಿಸಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಈಗ ಸಿಲ್ವರ್ಗಳು ಒಂದು 700-800 ಮರ ಇದೆ. ಸಿಲ್ವರ್ ನಾನು ಒಳ್ಳೆ ರೇಟ್ ಬಂದ್ರೆ ಕೊಟ್ಬಿಡ್ತೀನಿ. ಈಗ ರೇಟ್ ಇಲ್ಲ ಅಂದ್ರೆ ಅದಕ್ಕೂ ಮೆಣಸು ಹಾಕ್ಬಿಟ್ಟು ಎಲ್ಲ ತೋಟನ ಮಾಡ್ಬೇಕು. ಇನ್ನೊಂದು 200-300 ಗಿಡ ಮೆಣಸು ಗಿಡಗಳು ಅಂತ ಯೋಚನೆ ಮಾಡಿದೀನಿ. ಕಾಫಿ ಯಾವ ತಳಿ ಹಾಕೊಂಡಿದ್ರಿ ಸರ್? ಕಾಫಿನ ನಾನು ಅರೇಬಿಕಾದಲ್ಲಿ ಒಂದು ಕಾವೇರಿ ಚಂದ್ರಗಿರಿ ಅಂತ ಇದೆ, ನಾನು ಚಂದ್ರಗಿರಿ ಚೂಸ್ ಮಾಡಿದೀನಿ. ಇವಾಗ ಬಿಡಿ ರೋಬೋಸ್ಟ್ ಆಗು ತುಂಬಾ ವ್ಯಾಲ್ಯೂ ಇದೆ. ತುಂಬಾ ಜಾಸ್ತಿ ಈಗ ಅದಕ್ಕಿಂತ ಒಂದು 100-200 ರೂಪಾಯಿ ಅರೇಬಿಕಾ ಮುಂದೆ ಹೋಗಿದೆ ರೋಬೋಸ್ಟ್ ಅದು ರೇಟ್. ಅವಾಗ ಸರ್ ಅದಕ್ಕೂ ಇದಕ್ಕೂ 1,000-2,000 ಡಿಫ್ರೆನ್ಸ್ ಇರ್ತಾ ಇತ್ತು. ಇವಾಗ ಆ ಡಿಫ್ರೆನ್ಸ್ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಅದಕ್ಕೆ ಈಗ ನಾನೇನ್ ಮಾಡಿದೀನಿ, ಅರೇಬಿಕಾನೆ ಚಂದ್ರಗಿರಿ ಹಾಕಿದ್ದೀನಿ. ಚಂದ್ರಗಿರಿ ಹಾಕಿದಿರಿ, ಹಾಕಿ ಎಷ್ಟು ವರ್ಷ ಆಯ್ತು ಕಾಫಿ ಹಾಕಿ? ಸರ್ ನಾನು ಕಾಫಿ ಹಾಕಿ ಸುಮಾರು 7 ವರ್ಷ. 7 ವರ್ಷ ಆಯ್ತು, 2 ವರ್ಷದಿಂದಲೇ ಫಸಲು ಪ್ರಾರಂಭ ಆಯ್ತು. ಅದರ 2 ವರ್ಷದಲ್ಲಿದ್ದೆ ಪ್ರಾರಂಭ ಆಯ್ತು, ಈಗ 5 ವರ್ಷದಿಂದ ಫಸಲು ಪಡ್ಕೊಳ್ತಾ ಇದ್ದೀನಿ. ಖಂಡಿತವಾಗಿ ಫಸಲು ಪಡಿತಾ ಇದ್ದೀನಿ. ಕಳಸಾರಿ ಎಷ್ಟಾಯ್ತು? ಕಳಸಲ್ಲಿ ಸರ್ ಒಂದು 3 ಚೀಲ ನಾನು, ಯಾಕಂದ್ರೆ ನಾನು ಸೇನೆಯಲ್ಲಿದ್ದರಿಂದ ನನಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಹಣ್ಣುಗಳನ್ನೇ ಕುಯಿಸಿ ಅದನ್ನ ಪಲ್ಪರ್ ಅಂತ ಮಾಡ್ತಾರಲ್ಲ, ಪಲ್ಪರ್ ಮಾಡ್ಸಕ್ ನನಗೆ ಸಮಯ ಸಿಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಸೀದಾ ಅದನ್ನ ಚೆರಿನೇ ಮಾಡ, ಚೆರಿ ಅಂದ್ರೆ ಕುಯಿಸ್ಬಿಟ್ಟು ಒಣಗಿಸೋದು, ಅದನ್ನೇ ಮಾಡಕ್ ಶುರು ಹೋದ 100 ಚೀಲ ಕಾಫಿ ಆಗಿತ್ತು. ಪಲ್ಪರ್ ಮಾಡಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಇದೆಯಾ? ಇಲ್ಲ ಸರ್, ಈ ಕಡೆ ಯಾರು ಕಾಫಿ ಬೆಳೆದಲ್ಲೇ ಇರೋದ್ರಿಂದ ನಮ್ಮ ದುದ್ದ ಹೋಬಳಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಈ ಆಲೂರಿಂದ ಆಚೆ ಪಾಳ್ಲೆ ಇದೆಯಲ್ಲ, ಪಾಳ್ಯದ ಹತ್ರ ಯದ್ದುರ್ಗ ಕ್ರಾಸ್ ಅಲ್ಲಿ ಒಂದು ಪಲ್ಪರ್ ಮಿಷನ್ ಇದೆ, ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು. ಹೌದು, ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು ಮತ್ತೆ ಬೀಜ ತಂದು ಇಲ್ಲೇ ಒಣ ಹಾಕಿ ಅದನ್ನ ಸ್ಟಾಕ್ ಮಾಡ್ತೀವಿ. ಕಾಫಿಗೆ ಏನೇನ್ ಕೆಲಸ ಮಾಡ್ತೀರಾ? ಯಾಕೆ ಅಂತ ಅಂತಂದ್ರೆ 3 ಎಕರೆನಲ್ಲಿ 100 ಚೀಲ ಬೆಳೆಯುವಂತದ್ದು ಅಂತಂದ್ರೆ ಒಳ್ಳೆ ಇಳುವರಿ ಅಂತ ಹೇಳಿ ಅನ್ಬಹುದು. ಏನೇನ್ ಕೆಲಸ ಮಾಡ್ತೀರಾ, ಏನ್ ಕೆಲಸ ಮಾಡಿದ್ರೆ ಕಾಫಿ ಇಳುವರಿ ಚೆನ್ನಾಗಿ ಬರುತ್ತೆ? ಸರ್ ನಾನು ಆಕ್ಚುಲಿ ತುಂಬಾ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನನಗೆ ಇಲ್ಲ, ನನಗೆ ಯಾಕಂದ್ರೆ ನಾವು ಯಾವ್ದೇ ದನಗಳನ್ನ ಸನಕಾರ ಆಗಿಲ್ಲ. ಅದು ಅದಕ್ಕೂ ಒಳ್ಳೇದು ಅಂದ್ರೆ ಕೊಟ್ಟಿಗೆ ಗೊಬ್ಬರನೇ ತುಂಬಾ ಒಳ್ಳೇದು, ನಾವು ಕಂಪೇರ್ ಟು ಎಲ್ಲ ಗೊಬ್ಬರಕ್ಕೂ ಹೋಲಿಸ್ಕೊಂಡ್ರೆ ಇಟ್ ಈಸ್ ದ ಬೆಸ್ಟ್. ಈಗೇನಾಗಿದೆ ಅಂದ್ರೆ ನನ್ನ ಹತ್ರ ಇಲ್ಲದಕ್ಕೆ ನಮ್ಮ ಪರ್ಯಾಪ್ತ ವ್ಯವಸ್ಥೆ ಅಂದ್ರೆ ಮಾಡ್ಬೇಕು ಅಂದ್ರೆ ಈಗ ವಿಜಯ ಗ್ರಾಮೀಣ್ ಅಂತ ಬರುತ್ತೆ, ಎವರ್ ಗ್ರೀನ್ ಅಂತ ಬರುತ್ತೆ, ಈ ಸಾವಯವ ಗೊಬ್ಬರ ಅಂತ ಕೊಡ್ತಾರೆ, ಅವುಗಳನ್ನ ಬಳಸ್ತಾ ಇದ್ದೀನಿ. ಸಾವಯವ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಮೇಲ್ಗಡೆ ಟಾನಿಕ್ ಗಳಂತ ಬರುತ್ತೆ, ಕಾಯಿಗಳಿಗೆ ಟಾನಿಕ್ ಗಳು ಹೊಡ್ಸೋದು. ಮತ್ತೆ ಮುಖ್ಯವಾಗಿ ನಾವು ಸುಣ್ಣ ಮತ್ತೆ ಮೈಲ್ ತುತ್ತು, ಇದು ಕಾಫಿಗೆ ನಿಮ್ಗೆ ಬಹುಮುಖ್ಯ, ಕಾಫಿ ಮತ್ತೆ ಮೆಣಸಿಗೆ. ಇದನ್ನ ವರ್ಷದಲ್ಲಿ 2-3 ಸಲ ಹೊಡಿಲೇಬೇಕು. ಅದ್ರ ಜೊತೆಗೆ ಗ್ರೋ ಅಪ್ ಆಗಕ್ಕೆ ಅಂತ ಅದು ಇದು ಟಾನಿಕ್ ಗಳು ಮೇನೂರ್ ಗೊಬ್ಬರಗಳು ಬರ್ತಾ ಇದ್ವಿ, ಅವನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ರಾಕ್ ಅಂತ ಬರುತ್ತೆ, ಮತ್ತೆ ಪೊಟಾಶ್ ಅವೆಲ್ಲ ಮತ್ತೆ ವರ್ಷದ 3 ಸಲ ಕೊಟ್ಟಾಗ ಎಲ್ಲ ವಿವಿಧವಾದ ಗೊಬ್ಬರಗಳು ಕೊಡ್ತಾ ಇದ್ದೀನಿ ನಾನು. ಒಂದೇ ತರದ ಗೊಬ್ಬರ ಕೊಡ್ತಾ ಇಲ್ಲ, ಬೇರೆ ಬೇರೆ ಗೊಬ್ಬರ, ಯಾಕಂದ್ರೆ ಯಾವ್ದ್ರಲ್ಲಿ ಯಾವ ತರ ಅಂಶ ಅದಕ್ಕೆ ಬೇಕಾಗಿರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ರೀತಿ ಯೂರಿಯಾ ಇಂದ ಹಿಡಿದು ಪೊಟಾಶ್ ಇಂದ ಹಿಡಿದು ರಾಕ್ ಅಲ್ಲಿ ರಾಕ್ ಸಲ್ಫೇಟ್ ಇರುತ್ತೆ,

ಪ್ರತಿ ವರ್ಷನೂ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಒಂದಲ್ಲ 10 ಕೆಲಸಗಳನ್ನ ಮಾಡ್ತಾ ಇರ್ತೀರಿ. ನೋಡಿ, ನಿಮ್ಮ ಜಮೀನಿನಲ್ಲಿ ಕಾಣಸಿಗುವ ಕಳೆ ಕಸವನ್ನ ಅಲ್ಲೇ ಕರಗಿಸಬೇಕು. ಆಗ ನಿಮ್ಮ ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಒಳಗಾಗುತ್ತೆ. ಸಾವಯವ ಗೊಬ್ಬರದ ಮೂಲಗಳನ್ನ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಇನ್ನು ಹಿಂಡಿ ಗೊಬ್ಬರ, ಕುರಿ ಹಿಕ್ಕೆ, ಕೋಳಿ ಹಿಕ್ಕೆ, ಹೀಗೆ ನಾನಾ ರೀತಿಯ ಗೊಬ್ಬರಗಳನ್ನ ನೀವು ಹಾಕ್ತಾ ಇರ್ತೀರಿ. ಹಾಕಿದ್ರೇನೆ ಒಳ್ಳೇದು ಅಲ್ವಾ? ಇದರಂತೆ ಹಸಿರೆಲೆ ಗೊಬ್ಬರಗಳನ್ನ, ತರಗನ್ನ, ಬೇರೆ ಬೇರೆ ಸಾವಯವ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಳ್ತಾ ಇರ್ತೀರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಣ್ಣು ಚೆನ್ನಾಗಿದ್ರೆ ಬದುಕು ಉತ್ತಮ ಆಗಿರುತ್ತೆ, ಬಾಳು ಹಸನಾಗಿರುತ್ತೆ. ಈ ವರ್ಷ ಸರಿಯಾಗಿ ಫಸಲು ಬರದೇ ಇದ್ರೂ ಮುಂದಿನ ವರ್ಷವಂತೂ ಬಂದೇ ಬರುತ್ತೆ ಅನ್ನೋ ಒಂದು ಖಾತ್ರಿ ನಿಮಗಿದೆ. ಮಣ್ಣಿನ ಫಲವತ್ತತೆ ಶ್ರೇಷ್ಠವಾಗಿದ್ರೆ ಬೆಳೆಗಳು ಕೈಕೊಡೋದು ಕಡಿಮೆನೆ. ಅಪರೂಪಕ್ಕೆ ನಿಸರ್ಗದ ಏರುಪೇರುಗಳಿಂದ ಸಮಸ್ಯೆಗಳಾಗೋದಿದೆ, ಅವು ಒಳ್ಳೇದಕ್ಕೆ ಅಂತ ಅನ್ಕೊಂಡು ಎಷ್ಟೋ ಜನ ಭಾವಿಸ್ಕೊಳ್ಳೋದಿದೆ. ಈ ವರ್ಷ ಬೆಳೆ ಕೈಕೊಡ್ತು ಅಂತಂದ್ರೆ ಭೂಮಿಯ ಸಾರ ಕಳೆದುಕೊಳ್ಳಿಲ್ಲ ಅನ್ಕೊಂಡೆ ತಿಳ್ಕೊಳ್ಬೇಕು ಅನ್ಕೊಂಡು ಹೇಳೋದಿದೆ. ಅಂದರೆ ಈ ವರ್ಷ ಭೂಮಿಗೆ ಅಷ್ಟು ಕೆಲಸ ಆಗ್ಲಿಲ್ಲ, ಭೂಮಿಯ ಸಾರ ಸತ್ವ ಬಳಕೆ ಆಗ್ಲಿಲ್ಲ ಅಂತ ಅನ್ಕೊಂಡು ಜನ ಮಾತಾಡ್ತಾ ಮುಂದಿನ ವರ್ಷವಂತೂ ಚೆನ್ನಾಗಿ ಬೆಳೆ ಬಂದೇ ಬರುತ್ತಂತ ಅನ್ನೋ ಒಂದು ಆಲೋಚನೆಯಲ್ಲೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇದು ಎಷ್ಟೋ ಕಡೆಗೆ ಸತ್ಯನೂ ಹೌದು, ಬೆಳೆಗಳಲ್ಲೂ ಹಾಗೆ. ಅದರಲ್ಲೂ ವಿಶೇಷವಾಗಿ ಬಹುವಾರ್ಷಿಕ ಬೆಳೆಗಳಲ್ಲಿ ಈ ವರ್ಷ ಒಳ್ಳೆ ಫಸಲು ಬಂತಂದ್ರೆ ಮುಂದಿನ ವರ್ಷ ಕಡಿಮೆನೆ. ನಿಸರ್ಗದ ಏರುಪೇರುಗಳು ಹೇಗಿರ್ತಾವ ನೋಡಿ, ಇದನ್ನ ನೀವೆಲ್ಲ ಅರಿತುಕೊಂಡೆ ಜೀವನ ಮಾಡ್ತಾ ಇದ್ರಿ, ಆನಂದದಿಂದ ಸಾಕ್ತಾ ಇದ್ರಿ. ಕೃಷಿಯಲ್ಲಿ ನಿಷ್ಠೆಯಿಂದ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಸುಖ ಸಂಪತ್ತು ನಿಮ್ ಜೊತೆಗಿರುತ್ತೆ. ಮಣ್ಣಿನ ಸಾರ ಸರಿಯಿಲ್ಲದ ಹೋದ್ರೆ, ಸತ್ವ ಉತ್ತಮವಾಗಿಲ್ಲದ ಹೋದ್ರೆ ಬೆಳೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ನಿಮ್ಮ ಬದುಕು ಸಹ ಅನಿಶ್ಚಿತತೆಯಿಂದ ಕೂಡಿರ್ತದೆ. ಈ ಸಲುವಾಗಿ ಸಾವಯವ ಗೊಬ್ಬರಗಳನ್ನು ಹಾಕೋದ್ರ ಜೊತೆಗೆ ಮಳೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ರಭಸವಾಗಿ ಮಳೆ ಬರುವ ದಿನಗಳಲ್ಲಿ